ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 45. ಮಿಸ್ಟರ್ ಡಿಕ್ಕರನ್ನು ಕುರಿತಾದ ಅತ್ತೆಯ ಭವಿಷ್ಯವಾಣಿ ನಿಜವಾಯಿತು. ಡಾಕ್ಟರ್ ಸ್ಟ್ರಾಂಗರ ಕಾರ್ಯದರ್ಶಿ ಕೆಲಸವನ್ನು ಬಿಟ್ಟು ಈಗಾಗಲೇ ಕೆಲವು ದಿನಗಳಾಗಿವೆ. ನನ್ನ ಕೆಲಸವನ್ನು ಬಿಟ್ಟರೂ ಅವರ ಮನೆಗೆ ಆಗಿಂದಾಗ್ಗೆ ಹೋಗಿ ಬರುವುದನ್ನು ಬಿಡಲಿಲ್ಲ. ನಮ್ಮ ಮನೆಗೂ ಅವರ ಮನೆಗೂ ವಿಶೇಷ ದೂರವಿಲ್ಲದಿದ್ದುದು ಹೀಗೆ ಹೋಗಿ ಬರಲು ಬಹಳ ಅನುಕೂಲವಾಗಿತ್ತು. ಕೆಲವೊಮ್ಮೆ ನಾವು ಅಲ್ಲಿಗೆ ಟೀ ಪಾರ್ಟಿಗಳಿಗಾಗಿಯೂ ಹೋಗುತ್ತಿದ್ದೆವು. ತನ್ನ ಚಿಕ್ಕ ಪ್ರಾಯದ ಪತ್ನಿಯ ಸಂತೋಷಕ್ಕಾಗಿ ಸಮಾಜದಲ್ಲಿ ನಡೆದು ಬರುವ ಪಾರ್ಟಿಗಳನ್ನು, ಹಾಸ್ಯ ವಿನೋದ ಮೊದಲಾದವುಗಳನ್ನೊಳಗೊಂಡ ಚಟುವಟಿಕೆಗಳನ್ನು ಅವರು ತಮ್ಮ ಮನೆಯಲ್ಲಿ ಆಗಿಂದಾಗ್ಗೆ ಜರುಗಿಸುತ್ತಿದ್ದರು. ಈ ಕೆಲಸಗಳನ್ನೆಲ್ಲ ಅವರು ಬಹುನಿಷ್ಠೆಯಿಂದಲೇ ನಡೆಸುತ್ತಿದ್ದರು. ಡಾಕ್ಟರ್ ಸ್ಟ್ರಾಂಗರ ಮನೋಭಾವಗಳನ್ನು ಅರಿತಿದ್ದ ಮಿಸೆಸ್ ಮಾರ್ತಲ್ ಹೇಮಳು ತನ್ನ ಮಗಳ ಗೃಹ ಕೃತ್ಯಗಳಲ್ಲಿ ಸಹಾಯ ಒದಗಿಸಲು ಎಂದಂದುಕೊಂಡು ತನಗೆ ಬಹು ಪ್ರಿಯವಾಗಿದ್ದ ವಿಲಾಸ ವಿನೋದಗಳನ್ನು ಅನುಭವಿಸುವುದಕ್ಕಾಗಿಯೇ ಡಾಕ್ಟರ್ ಸ್ಟ್ರಾಂಗರ ಮನೆಯಲ್ಲಿ ಸಾಧಾರಣ ಶಾಶ್ವತವಾಗಿಯೇ ಎಂಬಷ್ಟರ ಮಟ್ಟಿನಲ್ಲಿ ನೆಲೆಸಿಬಿಟ್ಟಿದ್ದಳು. ಡಾಕ್ಟರ್ರ ಪತ್ನಿಗೆ ಇಷ್ಟವಿಲ್ಲದಿದ್ದರೂ ಈ ಸಿಪಾಯಿಯು, ಮಿಸೆಸ್ ಮಾರ್ತಲ್ ಹೇಮಳನ್ನು ನಾವು ಹಾಗೆಯೇ ಹಿಂದಿನಿಂದ ಹೇಳಿಕೊಳ್ಳುತ್ತಿದ್ದೇವಷ್ಟೇ, ಈ ಸಿಪಾಯಿಯು ಎನ್ನೇ ಇದು ಕವೆಂಟ್ ಗಾರ್ಡನ್ನಿನ ಅಪೇರ ನೋಡಲು ಹೋಗೋಣ, ನಾಡಿದ್ದು ಮಾರ್ಕೆಟ್ ವಠಾರದ ವಸ್ತು ಪ್ರದರ್ಶನ ನೋಡಲು ಹೋಗೋಣ ಎಂದು ಮೊದಲಾಗಿ ಹೇಳಿ ಮಗಳನ್ನು ಒತ್ತಾಯಪಡಿಸಿ ಕರೆದುಕೊಂಡು ಹೋಗುತ್ತಿದ್ದಳು. ಮಿಸ್ಟರ್ ಡಿಕ್ಕರು ಒಂದು ದಿನ ಹಠಾತ್ ಆಗಿ ನನ್ನ ಹತ್ತಿರ ಬಂದು ಕುಳಿತುಕೊಂಡು ಏನೋ ಒಂದು ವಿಶೇಷ ಕಾರ್ಯಕ್ಕಾಗಿ ಬಂದಿದ್ದವರಂತೆ ಗಂಭೀರ ಮುಖಮುದ್ರೆಯಿಂದ ಸ್ವಲ್ಪ ಹೊತ್ತು ನನ್ನನ್ನೇ ನೋಡಿ ಕೊನೆಗೆ, ಮಿಸ್ಟರ್ ಕಾಪರ್ಫೀಲ್ಡ್, ನಿಮ್ಮಲ್ಲಿ ಕೆಲವು ಮಾತುಗಳನ್ನು ಕೇಳಬೇಕೆಂದಿದ್ದೇನೆ ಅಂದರು. ಕೇಳಿ, ಮಾತಾಡೋಣ ಅಂದೆ ನಾನು. ವಿಶೇಷವೇನೂ ಇಲ್ಲ, ನಿಮ್ಮ ಅತ್ತೆಯಷ್ಟು ಬುದ್ಧಿವಂತೆ ಹೆಂಗಸು ಬೇರೊಬ್ಬಳಿಲ್ಲ ಅಂದರು. ಅದಕ್ಕೆ ಸಂಶಯವೇನು ಅಂದೆ ನಾನು. ಡಾಕ್ಟರ್ ಸ್ಟ್ರಾಂಗರು ಬಹು ಬುದ್ಧಿವಂತರು ಘನಸ್ಥರು ಅಲ್ಲವೇ ಟ್ರಾಟೋಡ್? ಅದಕ್ಕೂ ಸಂಶಯವಿಲ್ಲ, ಅವರು ಬುದ್ಧಿವಂತರು, ಗೌರವಾನ್ವಿತರು ಮತ್ತು ಮಹಾಜ್ಞಾನಿಗಳು. ಅವರಿಗಾಗಿ ನಾನು ಮಾಡುತ್ತಿರುವ ಪ್ರಯತ್ನ ಗೊತ್ತಿದೆಯೇ ಎಂದು ಪ್ರಶ್ನಿಸಿದರು. ಇಲ್ಲ, ಏನದು? ಅವರು ಅವರ ಪತ್ನಿಯವರು ಎಂದಿಷ್ಟೇ ಹೇಳಿ ಆ ಮಾತು ಮುಂದುವರಿಸದೆ ಇನ್ನೊಂದು ವಿಷಯಕ್ಕೆ ಪ್ರವೇಶಿಸಿದಂತೆ, ಟ್ರಾಟೋಡ್, ಅವರು ಅವರ ಪತ್ನಿಯವರು ಯೋಗ್ಯರಲ್ಲವೇ ಎಂದು ಕೇಳಿದರು. ಖಂಡಿತವಾಗಿಯೂ ಹೌದು ಎಂದು ನಾನು ಉತ್ತರವಿತ್ತೇನೆ. ಅವರು ಅವರ ಪತ್ನಿಯವರು ಇದೆಲ್ಲ ಗೋಪ್ಯವಾಗಿರಲಿ, ಸುಖವಾಗಿರಬೇಕೆಂದು ನಾನು ಮನವಿ ಬರೆದು ಗಾಳಿಪಟದ ಮುಖಾಂತರ ಕಳುಹಿಸುತ್ತಿರುತ್ತೇನೆ. ಉತ್ತರವು ಇನ್ನೂ ಬರಲಿಲ್ಲ. ನನ್ನ ಈ ಪ್ರಯತ್ನ ಏನೆಂದು ಗೊತ್ತಿದೆಯಾ ಟ್ರಾಟ್ ಎಂದು ಮಿಸ್ಟರ್ ಡಿಕ್ಕರು ಕೇಳಿದರು. ಇಷ್ಟು ಮಾತು ನಮ್ಮೊಳಗೆ ನಡೆದು ಮುಗಿಯುವಷ್ಟರಲ್ಲೇ ಅತ್ತೆಯು ಡೋರಾಳು ನಾವಿದ್ದಲ್ಲಿಗೆ ಬಂದರು. ಹೀಗಾಗಿ ನಮ್ಮ ಮಾತು ಅಲ್ಲಿಗೆ ನಿಂತಿತು. ಈ ಮಾತುಗಳು ನಡೆದು ಕೆಲವು ದಿನಗಳ ನಂತರ ಒಂದು ದಿನ ನಾನು ಅತ್ತೆಯು ಡಾಕ್ಟರ್ ಸ್ಟ್ರಾಂಗರ ಮನೆಗೆ ಹೋದೆವು. ಮಿಸೆಸ್ ಸ್ಟ್ರಾಂಗಳು ನಮ್ಮನ್ನು ಎದುರುಗೊಂಡು ಒಳಗೆ ಕರೆದುಕೊಂಡು ಹೋಗಿ ಆಸನಗಳನ್ನಿತ್ತು ನಮ್ಮನ್ನು ಕುಳ್ಳಿರಿಸಿದಳು. ಅನಂತರ ಅವಳು ನಮ್ಮ ಜೊತೆಯಲ್ಲೇ ಕುರ್ಚಿಯಲ್ಲಿ ಕುಳಿತು ಮಾತಾಡತೊಡಗಿದಳು. ಹೀಗೆ ನಾವು ಸ್ವಲ್ಪ ಮಾತಾಡುತ್ತಿದ್ದಾಗ ಮಿಸೆಸ್ ಮಾರ್ತಲ್ ಹೇಮಳು ತನ್ನ ಬೀಸಣಿಗೆಯನ್ನೂ ವೃತ್ತಪತ್ರಿಕೆಯನ್ನೂ ಹಿಡಿದುಕೊಂಡು ನಮ್ಮ ಜೊತೆಯಲ್ಲೇ ಬಂದು ಕುಳಿತಳು. ಅವಳು ಆಗಲೇ ಮಗಳನ್ನು ಕರೆದು, ಎನ್ನೇ, ಡಾಕ್ಟರ್ರ ಕೋಣೆಯಲ್ಲಿ ಇಬ್ಬರು ಗೃಹಸ್ಥರಿರುವರಷ್ಟೇ, ಅವರಿದ್ದುದನ್ನು ನನಗೆ ಏಕೆ ತಿಳಿಸಲಿಲ್ಲ ಎಂದು ಕೇಳಿದಳು. ಅಲ್ಲಿ ಯಾರಿದ್ದದ್ದು ನನಗೆ ಗೊತ್ತಿಲ್ಲ ಅಂದಳು ಮಗಳು. ಅಲ್ಲಿದ್ದವರ ಮಾತು ಕೇಳಿ ನಾನು ಡಾಕ್ಟರ್ ಕೋಣೆಗೆ ಹೋದೆ. ಅಲ್ಲಿದ್ದವರು ವಕೀಲರಂತೆ ತೋರಿದರು. ನಾನಲ್ಲಿಗೆ ತಲುಪುವಾಗಲೇ ಅವರಿಬ್ಬರು ತಮ್ಮ ಕೆಲಸ ಪೂರೈಸಿ ಹೊರಟಿದ್ದಂತೆ ತೋರಿದರು. ಡಾಕ್ಟರ್ ಸ್ಟ್ರಾಂಗರು ತಮ್ಮ ಮೇಜಿನ ಮೇಲಿದ್ದ ಒಂದು ರಿಕಾರ್ಡ್ ಕಟ್ಟನ್ನು ಒಂದು ಕೈಯಿಂದ ಮುಟ್ಟಿ ತೋರಿಸಿಕೊಂಡು ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ನಾನು ಅಲ್ಲೇ ನಿಂತೆ ಮಾತ್ರವಲ್ಲ, ಈ ಮೊದಲೇ ಹೋಗಿರಲಿಲ್ಲವಲ್ಲ ಎಂದೂ ಗ್ರಹಿಸಿದೆ. ನೀನಾದರೂ ಹೋಗಬಹುದಿತ್ತು ಎನ್ನೇ ಎಂದು ಸ್ವಲ್ಪ ಅಸಮಾಧಾನ ಸೂಚಿಸುತ್ತಾ ಮಿಸೆಸ್ ಮಾರ್ತಲ್ ಹೇಮಳು ಅಂದಳು. ಇಷ್ಟರಲ್ಲಿ ಮಿಸೆಸ್ ಸ್ಟ್ರಾಂಗಳು ನಮ್ಮ ಕೋಣೆಯಿಂದ ಹೋದಳು. ಅನಂತರ ಸ್ವಲ್ಪ ಸುಮ್ಮನಿದ್ದು ನಮ್ಮೆಲ್ಲರ ಸಮಕ್ಷಮದಲ್ಲಿ ಹೇಳಬಾರದೋ ಎಂದು ಗ್ರಹಿಸಿಕೊಂಡು ಹೇಳಿದರೆ ತಪ್ಪಿಲ್ಲವೆಂಬಂತೆ ಮಿಸೆಸ್ ಮಾರ್ತಲ್ ಹೇಮಳು ಪುನಃ ಹೇಳತೊಡಗಿದಳು. ನಾನು ಆ ಕಡೆ ಹೋಗಬೇಕಾಯಿತು, ಏಕೆಂದರೆ ಈ ಮನೆಯಲ್ಲಿ ದೀಪ ಹೊತ್ತಿಸಿಡುವ ಪದ್ಧತಿ ಬಹು ಕಡಿಮೆ. ನಾನು ಕುಳಿತು ಪತ್ರಿಕೆಯನ್ನು ಓದಲು ಅನುಕೂಲವಾದ ಸ್ಥಳ ಸಿಕ್ಕದೆ ಕೊನೆಗೆ ಡಾಕ್ಟರ್ರ ಕೋಣೆಗೆ ಹೋದೆನು. ಅಲ್ಲಿ ಕರುಣಾಳುಗಳಾದ ಮಗುವಿನಂತಿರುವ ಡಾಕ್ಟರ್ ಸ್ಟ್ರಾಂಗರು ಹೇಳುತ್ತಿದ್ದ ಮಾತು ಹೀಗಿತ್ತು. ಈ ರಿಕಾರ್ಡಿನ ಒಕ್ಕಣೆಗಳಿಂದ ನನ್ನ ಪತ್ನಿಯನ್ನು ನಾನು ಎಷ್ಟೊಂದು ಪ್ರೀತಿಸಿ ಗೌರವಿಸುತ್ತಿದ್ದೇನೆಂಬುದೂ ಅವಳ ಸುಖಕ್ಕಾಗಿ ಎಲ್ಲ ಆಸ್ತಿಗಳನ್ನು ಯಾವ ಶರ್ತವನ್ನೂ ಹಾಕದೆ ಅವಳಿಗೆ ವಹಿಸಲಾಗಿದೆ ಎಂಬುದು ಸ್ಪಷ್ಟವಾಗುತ್ತದಷ್ಟೇ ಎಂದು ಬಹು ಹಿಕ್ಕಿನಿಂದ ಹೇಳುತ್ತಾ ಬೀಸಣಿಯನ್ನು ಬೀಸಿಕೊಂಡಳು. ಈ ಮಾತು ಕೇಳುತ್ತಿದ್ದ ಹಾಗೆ ಅತ್ತೆಗೆ ಸಿಟ್ಟು ಬರತೊಡಗಿತ್ತು. ಆದರೆ ಮಿಸಸ್ ಮಾರ್ತಲ್ ಹೇಮಳು ಯಾವುದನ್ನು ಊಹಿಸದೆ ಗ್ರಹಿಸದೆ ತನ್ನ ಸಿಪಾಯಿಗಿರಿಯನ್ನೆಲ್ಲ ಹೇಳಿಕೊಂಡಳು. ಅವಳ ಮಾತುಗಳ ಮುಖ್ಯ ಸಾರಾಂಶ, ಡಾಕ್ಟರ್ ಸ್ಟ್ರಾಂಗರು ವೃದ್ಧರೂ ಹಣವಂತರೂ ಆಗಿರುವಾಗ ಚಿಕ್ಕ ಪ್ರಾಯದವಳು ಸುಂದರಿಯೂ ಆಗಿದ್ದ ಎಣ್ಣೆಯನ್ನು ಕೊಟ್ಟು ಮದುವೆ ನಡೆಸಿದ್ದ ಸಂಬಂಧವಾಗಿ ಉಭಯ ಪಕ್ಷದವರು ತಮ್ಮ ಲಾಭ ಮತ್ತು ಅನುಕೂಲಗಳನ್ನು ಪಡೆದುಕೊಳ್ಳುವುದು ನ್ಯಾಯವೂ ಸಮರ್ಥನೀಯವೂ ಆಗಿತ್ತು. ಅವಳ ಮಾತು ಮುಗಿದ ನಂತರ ಆ ಮನೆಯಲ್ಲಿ ತಾನು ಹಿರಿಯಳು ಸರ್ವಾಧಿಕಾರಿಯೂ ಎಂಬಂತೆ ವರ್ತಿಸುತ್ತಾ ನಮ್ಮನ್ನೆಲ್ಲ ಒತ್ತಾಯದಿಂದ ಡಾಕ್ಟರ್ರ ಆಫೀಸಿಗೆ ಕರೆದುಕೊಂಡು ಹೊರಟಳು. ಅತ್ತೆ ಮಿಸಸ್ ಮಾರ್ತಲ್ ಹೇಮಳನ್ನು ಕುರಿತು ಕೋಪ ಏರುತ್ತಿದ್ದರೂ ಡಾಕ್ಟರ್ ಮೇಲಿನ ಗೌರವಕ್ಕಾಗಿ ಕೋಪವನ್ನು ತಡೆ ಹಿಡಿದು ನಮ್ಮ ಜೊತೆಯಲ್ಲಿ ಬಂದಳು. ಡಾಕ್ಟರ್ನಿಂದ ಕೋಣೆಯಲ್ಲಿ ಮಾತ್ರ ದೀಪ ಉರಿಯುತ್ತಿದ್ದು ನಾವು ದಾಟಿ ಹೋಗುತ್ತಿದ್ದ ಕೋಣೆಗಳಲ್ಲಿ ದೀಪವಿರಲಿಲ್ಲ. ಡಾಕ್ಟರ್ರ ಆಫೀಸಿನ ಬಾಗಿಲು ತೆರೆದಿದ್ದು ಆ ಕೋಣೆಯ ಒಳಗಿನವರನ್ನು ನಾವು ನೋಡಬಹುದಾಗಿತ್ತು. ಆದರೆ ನಾವು ಕತ್ತಲೆಯಲ್ಲೇ ಹೋಗುತ್ತಿದ್ದುದರಿಂದ ಅಲ್ಲಿನವರಿಗೆ ನಾವು ಕಾಣಿಸಿಕೊಳ್ಳುತ್ತಿರಲಿಲ್ಲ. ಮಿಸಸ್ ಮಾರ್ತಲ್ ಹೇಮಳ ಅವಸರದ ಮುಂದಾಳುತನದಲ್ಲಿ ನಾವು ಡಾಕ್ಟರ್ರ ಕೋಣೆಗೆ ಸೀದಾ ನುಗ್ಗಿಬಿಡುವುದರಲ್ಲಿದ್ದೆವು. ಆದರೆ ಅಷ್ಟರಲ್ಲೇ ಇನ್ನೊಂದು ಬಾಗಿಲಿನಿಂದ ಮಿಸ್ಟರ್ ಡಿಕ್ಕರು ಮಿಸಸ್ ಸ್ಟ್ರಾಂಗರನ್ನು ಕರೆದುಕೊಂಡು ಆ ಕೋಣೆಗೆ ನುಗ್ಗಿದುದರಿಂದ ನಾವು ಸ್ವಲ್ಪ ಹಿಂದೆಯೇ ಕತ್ತಲಲ್ಲಿ ನಿಂತೆವು. ಮಿಸ್ಟರ್ ಡಿಕ್ಕರು ಡಾಕ್ಟರ್ರ ಪತ್ನಿಯನ್ನು ತಾವು ಕರೆದುಕೊಂಡು ಹೋಗಿ ಒಪ್ಪಿಸುವ ಕ್ರಮದಲ್ಲಿ ಅಲ್ಲಿಗೆ ಬಂದದ್ದನ್ನು ಕಂಡು ನಾವು ಸ್ವಲ್ಪ ಅಳುಕಿನಿಂದಲೇ ನಿಂತೆವು. ಮಿಸ್ಟರ್ ಡಿಕ್ಕರು ಡಾಕ್ಟರ್ರ ಪತ್ನಿಯನ್ನು ಪತಿಗೆ ಒಪ್ಪಿಸಿದರು. ಪತ್ನಿಯು ಪತಿಯ ಪಾದಗಳಿಗೆ ಎರಗಿ ಏನನ್ನೋ ಹೇಳಿಕೊಳ್ಳುತ್ತಿದ್ದಳು. ಪತಿಯು ಪತ್ನಿಯ ಎರಡು ಕೈಗಳನ್ನು ಮೇಲೆತ್ತಿ ಅವಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದರು. ಮಿಸಸ್ ಸ್ಟ್ರಾಂಗ್ಗಳು ಪತಿಯ ಮುಖವನ್ನು ನೋಡಿ ಮಾತಾಡುವಷ್ಟರಲ್ಲೇ ಅಲ್ಲಿನ ಬೆಳಕಿನ ಕೆಲವು ಸಂದರ್ಭಗಳ ಕಾರಣವಾಗಿ ನಮ್ಮನ್ನು ಕಂಡು ಗುರುತಿಸಿದಳು. ಅಲ್ಲಿನ ಪರಿಸ್ಥಿತಿಗಳನ್ನು ಕಂಡು ನಾವು ಒಳಗೆ ಪ್ರವೇಶಿಸುವ ಬದಲು ದೂರ ಸರಿಯಬೇಕೆಂದಿರುವಾಗಲೇ ಮಿಸಸ್ ಸ್ಟ್ರಾಂಗ್ಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ, ದಯಮಾಡಿ ನೀವೆಲ್ಲರೂ ಒಳಗೆ ಬನ್ನಿ, ಯಾರೂ ದೂರ ಸರಿಯಬೇಡಿ ಎಂದು ಕೇಳಿಕೊಂಡಳು. ನಾವೆಲ್ಲರೂ ಅವಳ ಅಪೇಕ್ಷೆಯ ಮೇರೆಗೆ ಆ ಕೋಣೆಯನ್ನು ಪ್ರವೇಶಿಸಿದೆವು. ಅತ್ತೆಯನ್ನು ನನ್ನನ್ನೂ ಕಂಡು ಮಿಸ್ಟರ್ ಡಿಕ್ಕರಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಅವರ ಮಹತ್ ಕಾರ್ಯವನ್ನು ಅರ್ಥ ಮಾಡಿ ಸಂತೋಷಿಸಬಲ್ಲ ನಾವಿಬ್ಬರೂ ಏಕಕಾಲದಲ್ಲಿ ಆ ಸನ್ನಿವೇಶದಲ್ಲಿ ಬಂದದ್ದೇ ಅವರ ಸಂತೋಷಕ್ಕೆ ಕಾರಣ. ಅತ್ತೆಗೂ ಮಿಸ್ಟರ್ ಡಿಕ್ಕರನ್ನು ಅಲ್ಲಿ ಅಂಥ ಮಹತ್ವದ ಸನ್ನಿವೇಶ ಪ್ರಸಂಗಗಳಲ್ಲಿ ಕಂಡು ಆದ ಸಂತೋಷವು ಬಹುವಾದದ್ದೇ ಆಗಿತ್ತು. ಅತ್ತೆ ತನಗೆ ತಾನೇ ಅಂದುಕೊಂಡಳು, ಆ ಮನುಷ್ಯನನ್ನು ಹುಚ್ಚ ಅಂತ ಅನ್ನುವವರೆಲ್ಲ ಹುಚ್ಚರು ಎಂದು. ಅತ್ತ ಡಾಕ್ಟರ್ರು ತನ್ನ ಪತ್ನಿಯನ್ನು ಪ್ರೀತಿಯಿಂದ ನೋಡುತ್ತಾ, ಎನ್ನೆ ನನ್ನ ಪಾದದ ಮೇಲೆ ಬೀಳಬೇಡ, ಏಳು ಎಂದು ಹೇಳಿದರು. ಎನ್ನೆ ಏಳು, ತಾಯಿಗೂ ಇಲ್ಲಿರುವವರೆಲ್ಲರಿಗೂ ನಿನ್ನ ವರ್ತನೆಯು ಅಪಮಾನಕರ ಎಂದಂದಳು ಮಿಸೆಸ್ ಮಾರ್ತಲ್ ಹೇಮಳು. ಅಮ್ಮ, ನಾವು ಪತಿ ಪತ್ನಿಯರ ಮಧ್ಯೆ ನಿನ್ನ ಪ್ರವೇಶವು ಅನಗತ್ಯ, ಸಂದರ್ಭಗಳು ಹಾಗಿವೆ ಎಂದಂದಳು ಮಗಳು ಮಿಸೆಸ್ ಸ್ಟ್ರಾಂಗ್. ಮಿಸೆಸ್ ಮಾರ್ತಲಳು ಈ ಮಾತಿನಿಂದ ಬಹು ಗಾಬರಿಗೊಂಡಳು ಮತ್ತು ನಮ್ಮನ್ನೆಲ್ಲ ನೋಡುತ್ತಾ, ಓ ದೇವರೇ, ನನ್ನ ಪ್ರವೇಶ ಅನಗತ್ಯವೇ? ಏನು, ನಾನು ಅನಗತ್ಯ? ಸಹಿಸಲಾರೆ, ಯಾರಲ್ಲಿ, ಒಂದು ಗ್ಲಾಸ್ ತಣ್ಣೀರು ಎಂದು ಹೇಳುತ್ತಾ, ಇಂಥ ದುಃಖ ಮತ್ತು ಅಪಮಾನಕರ ಸಂದರ್ಭಗಳಲ್ಲಿ ಮೂರ್ಛೆ ಹೋಗುವುದು ಮರ್ಯಾದೆ ಎಂದು ನಿಶ್ಚಯಿಸಿ ಅಂಥ ಪ್ರಸಂಗಕ್ಕೆ ಬೇಕಾದ ನೀರನ್ನು ಮಿಸೆಸ್ ಮಾರ್ತಲ್ ಹೇಮಳು ಕೇಳಿದಳು. ಯಾರು ನೀರನ್ನು ತರದೆಯೂ ಅವಳು ಮೂರ್ಛಿತಳಾಗದೆಯೂ ಉಳಿದದ್ದರಿಂದ ಕೊನೆಗೆ ಅವಳು ಅವಳ ಬೀಸಣಿಗೆಯನ್ನು ಬೀಸಿಕೊಂಡು ತಣ್ಣಗಾದಳು. ಎನ್ನೆ, ಏನೋ ಕೆಲವು ಸಂದರ್ಭಗಳಿಂದ ನಮ್ಮಿಬ್ಬರೊಳಗಿನ ನಡವಳಿಕೆಗಳು ಸರಿಯಾಗಿಲ್ಲವೆಂದಾಗಲಿ ಅಥವಾ ಸ್ವಲ್ಪ ಬದಲಾಗಿವೆ ಎಂಬುದಾಗಲಿ ತೋರಿದ್ದರೆ ಕಳೆದು ಹೋದುದಕ್ಕೆ ನೀನು ಚಿಂತಿಸಬೇಡ. ನಿನ್ನ ಮೇಲಿನ ನನ್ನ ಪ್ರೇಮವೂ ವಿಶ್ವಾಸವೂ ಗೌರವವೂ ಅಚಲವಾಗಿಯೂ ಪೂರ್ಣವಾಗಿಯೂ ನಿಂತಿವೆ. ನನ್ನಲ್ಲಿ ತೋರಿರಬಹುದಾದ ಬದಲಾವಣೆಗಳೆಲ್ಲ ಅರಿಯದೇ ಆಗಿ ಹೋದುವು. ಆ ಅಪರಾಧಗಳ ಬಗ್ಗಾಗಿ ನನ್ನನ್ನು ಕ್ಷಮಿಸು. ನೀನು ಪರಿಪೂರ್ಣ ಶುದ್ಧಳಾಗಿಯೇ ಇರುವೆ, ಏಳು ಎಂದು ಡಾಕ್ಟರ್ರು ಪತ್ನಿಯನ್ನು ಸಂತೈಸುತ್ತಾ ನುಡಿದರು. ನನ್ನ ಪತಿಯೊಡನೆ ಕೆಲವು ವಿಷಯಗಳನ್ನು ಹೇಳಿಕೊಳ್ಳಬೇಕೆಂಬ ಲವಲವಿಕೆ ನನಗೆ ಬಹು ಸಮಯದಿಂದಲೇ ಇತ್ತು. ಅಷ್ಟು ಅಲ್ಲದೆ ಕೆಲವು ವಿವರಗಳನ್ನು ಅವರಲ್ಲಿ ವಿಜ್ಞಾಪಿಸಿಕೊಂಡು ಅವರ ಕ್ಷಮೆಯನ್ನು ಬೇಡಬೇಕಾದ ಪ್ರಸಂಗಗಳು ಇತ್ತೀಚೆಗೆ ಇಲ್ಲಿ ನಡೆದಿವೆ. ಈ ಹೊತ್ತಿನಂಥ ಒಂದು ಸಂದರ್ಭವನ್ನು ಕಾಯುತ್ತಾ ಈವರೆಗೆ ಕುಳಿತಿದ್ದೆ. ಈ ಹೊತ್ತು ಅಂಥ ಯೋಗ್ಯ ಸಂದರ್ಭವು ನನಗೆ ದೊರಕಿದೆ. ನಾವು ಪತಿ ಪತ್ನಿಯರ ಮಾನಾಪಮಾನಕ್ಕೆ ಸಂಬಂಧಪಡುವ ನಮ್ಮ ಎಲ್ಲ ಹಿತಚಿಂತಕರು ಇಂದಿಲ್ಲಿ ಸೇರಿರುವರು. ನಿಮ್ಮಲ್ಲೇ ಯಾರಾದರೂ ನಮ್ಮನ್ನು ಕುರಿತಾಗಿ ಏನಾದರೂ ಆಲೋಚಿಸುತ್ತಿದ್ದರೆ, ಹಿಂದೆ ಆಲೋಚಿಸಿದ್ದರೆ, ಎಲ್ಲವನ್ನೂ ದಾಕ್ಷಿಣ್ಯವಿಲ್ಲದೆ ಹೇಳಬೇಕು. ಹೇಳತಕ್ಕ ವಿಷಯಗಳು ನಿಮ್ಮಲ್ಲಿವೆ ಎಂಬುದನ್ನು ನಾ ಬಲ್ಲೆ. ಸತ್ ಪ್ರಚಾರವೋ ಅಪಪ್ರಚಾರವೋ ಬಹಿರಂಗಪಡಿಸಬೇಕಾದುದೋ ಗೋಪ್ಯವಾಗಿಡಬೇಕಾದುದೋ ಎಂದು ಸಹ ವಿಚಾರಿಸದೆ ದಯಮಾಡಿ ತಿಳಿಸಿರಿ. ಮರ್ಯಾದೆ ದಾಕ್ಷಿಣ್ಯ ಎಂದು ಗ್ರಹಿಸಿ ವಿಷಯಗಳನ್ನು ಬಚ್ಚಿಟ್ಟರೆ ನಿಮಗೆ ತಿಳಿಯದೇ ನಮಗೆ ಅಪಮಾನವಾಗಬಹುದು. ನಿಮ್ಮ ಅಭಿಪ್ರಾಯ ಅನುಭವಗಳನ್ನು ಬಹಿರಂಗಪಡಿಸಿದರೆ ನಮಗಿಬ್ಬರಿಗೂ ಉಪಕಾರವೇ ಆಗುವುದೆಂದು ವಿನಂತಿಸಿಕೊಳ್ಳುತ್ತೇನೆ ಎಂದು ಮಿಸೆಸ್ ಸ್ಟ್ರಾಂಗಳು ಬಹು ವಿನಯದಿಂದ ನಮ್ಮೊಡನೆ ಹೇಳಿಕೊಂಡಳು. ಸುಂದರಿಯೂ ಯೌವ್ವನೆಯೂ ಆಗಿದ್ದ ಮಿಸೆಸ್ ಸ್ಟ್ರಾಂಗಳು ಹೀಗೆ ಅನೇಕ ದಿನಗಳಿಂದ ಕಳೆಗುಂದಿ ಬಾಡಿ ಮ್ಲಾನಳಾಗಿ ತೋರುತ್ತಿದ್ದಳು. ಈ ರಾತ್ರಿ ಅವಳು ನಮ್ಮಲ್ಲಿ ಈ ರೀತಿ ವಿನಂತಿಸಿಕೊಳ್ಳುವಾಗ ದುಃಖ ಉದ್ವೇಗ ಧರ್ಮ ಭಯ ಇವುಗಳಿಂದೆಲ್ಲ ಕೂಡಿ ತುಂಬಾ ತೇಜೋವಂತಳಾಗಿಯೇ ತೋರುತ್ತಿದ್ದಳು. ಅವಳಂದಿದ್ದ ಮಾತುಗಳು ನನಗೆ ಸಂಬಂಧಿಸಿದವು ಎಂಬುದು ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಸ್ವಲ್ಪ ಆಲೋಚಿಸಿ ಹಿಂದೆ ಉರೆಯ ಮಿಸ್ಟರ್ ವಿಕ್ಫೀಲ್ಡರ ಸಮಕ್ಷಮದಲ್ಲಿ ನಾನಿದ್ದಾಗ ಹೇಳಿದ ಮಾತುಗಳನ್ನು ನಡೆದ ಸಂಗತಿಗಳನ್ನು ಹೇಳಿದೆ. ನನ್ನ ಮಾತುಗಳನ್ನು ಆಡುತ್ತಿದ್ದಾಗ ಮಿಸೆಸ್ ಮಾರ್ಥಲ್ ಹೇಮಳ ಮುಖವನ್ನು ಯಾರಾದರೂ ನೋಡಿದ್ದರೆ ವಿಸ್ಮಯ ಶಬ್ದದ ಒಂದು ಪ್ರತಿಮೆಯೇ ಅವಳೆಂಬಂತೆ ತೋರುತ್ತಿದ್ದಳು. ನನ್ನ ಯಾವ ಮಾತುಗಳಿಂದಲೂ ಗಾಬರಿಗೊಳ್ಳದೆ ಬಹು ಸಮಾಧಾನದಿಂದ ಮಿಸೆಸ್ ಸ್ಟ್ರಾಂಗಳು ಪುನಃ ಮಾತಾಡಿದಳು. ಪ್ರಿಯಪತಿಯೇ, ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ಕುರಿತು ಯಾವ ವಿಧವಾದ ಸಂಶಯವೂ ಇಲ್ಲವೆಂದು ನನಗೆ ಗೊತ್ತಿತ್ತು. ನೀವು ದಯಾಳುಗಳು ಕರುಣಾವಂತರು ಉದಾರಿಗಳು ಆಗಿ ಸದಾ ವರ್ತಿಸಿರುವಿರಿ. ಆದರೆ ನಮ್ಮ ಬಡ ತವರು ಮನೆಯವರು ನಿಮ್ಮ ಆ ಸದ್ಗುಣಗಳನ್ನೆಲ್ಲ ದುರುಪಯೋಗಪಡಿಸುತ್ತಾ ನನ್ನ ಅನುರಾಗವನ್ನು ನಿಮಗೆ ಹಣಕ್ಕೆ ಮಾರಿರುವವರಂತೆ ನಿಮ್ಮ ಹಣ ಸಹಾಯ ಹೆಸರು ಪ್ರತಿಷ್ಠೆ ಎಲ್ಲವನ್ನೂ ತಮ್ಮ ಸ್ವಂತ ಸುಖಕ್ಕೆ ಅಷ್ಟು ಮಾತ್ರವಲ್ಲ ತಮ್ಮ ದುಷ್ಟ ವಿಲಾಸಗಳಿಗಾಗಿ ಉಪಯೋಗಿಸುತ್ತಿದ್ದುದನ್ನು ಈ ಸಂದರ್ಭದಲ್ಲಿನ ಅವರ ಮನೋಧರ್ಮವನ್ನೂ ನೋಡಿ ಗ್ರಹಿಸಿ ಸಹಿಸಲಾರದೆ ಈವರೆಗೆ ಕಷ್ಟಪಟ್ಟೆ ದುಃಖಪಟ್ಟೆ. ಪತ್ನಿಯ ಈ ಮಾತುಗಳನ್ನು ಕೇಳುತ್ತಾ ಡಾಕ್ಟರರು ಬಹುವಾಗಿ ಮರುಗಿದರು. ಅವರು ಮರುಗುವ ಧ್ವನಿಯಿಂದಲೇ ಪತ್ನಿಯನ್ನು ನೋಡಿ, ನಾನು ಉಪಕಾರ ಮಾಡಿದ್ದೆಂದು ನೀನು ಗ್ರಹಿಸುವ ನನ್ನ ಎಲ್ಲ ಕಾರ್ಯಗಳನ್ನು ನಾನು ಸಂತೋಷದಿಂದಲೇ ಮಾಡಿರುತ್ತೇನೆ. ಆ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಯಾವ ಕಷ್ಟವೂ ಆಗಿರುವುದಿಲ್ಲ. ನನಗೆ ನಿನ್ನ ಮೇಲೆ ಸಂಶಯವಿಲ್ಲವೆಂದು ನೀನು ನಂಬಿರುವುದೇ ನನ್ನ ಭಾಗ್ಯ. ಪ್ರಿಯೇ, ದುಃಖಿಸಬೇಡ, ಹೇಳು ಅಂದರು ಡಾಕ್ಟರ್ ಸ್ಟ್ರಾಂಗರು. ನಿನ್ನ ತಾಯಿಯ ಎದುರೇ ನೀನು ಈ ರೀತಿ ಹೇಳುವುದು ಸರಿಯೇ ಎನ್ನೇ ಎಂದು ಈ ಮಧ್ಯೆ ತಲೆ ಹಾಕಿ ಮಿಸೆಸ್ ಮಾರ್ಥಲ್ ಹೇಮಳು ಕೇಳಿದಳು. ನಿನ್ನ ಬಾಯಿ ಮುಚ್ಚಿಕೋ ಮೂರ್ಖಿ, ಅವಳು ಮಾತಾಡಲಿ ಎಂದು ನನ್ನ ಅತ್ತೆ ಸಿಟ್ಟಿನಿಂದ ಮಧ್ಯೆ ಪ್ರವೇಶಿಸಿ ಗೌಜು ಮಾಡಿದಳು. ಈ ಯಾವ ಮಾತುಗಳಿಗೂ ಗಮನವೀಯದೆ ಮಿಸೆಸ್ ಸ್ಟ್ರಾಂಗಳು ಪತಿಯೊಡನೆ ಪುನಃ, ನೀವು ಹಾಗೆ ಸಂಶಯ ಪಡುವವರಲ್ಲವೆಂದು ನಾನು ದೃಢವಾಗಿ ನಂಬಿದ್ದೇನೆ. ನೀವು ನನ್ನ ಬಾಲ್ಯದ ಗುರುಗಳು, ತಾರುಣ್ಯದ ಪತಿ, ವಯಸ್ಸಿನ ತಂದೆ, ನ್ಯಾಯ ಧರ್ಮಗಳ ವಿರುದ್ಧವಾಗಿ ನಡೆಯುತ್ತಿರುವ ನಮ್ಮ ತವರು ಮನೆಯವರನ್ನು ಕುರಿತು ನಾನು ನಿಮ್ಮೊಡನೆ ಮರೆಮಾಚದೆ ಮಾತಾಡಿ ನಿಮ್ಮ ಕ್ಷಮೆಯನ್ನು ಬೇಡಲೇ ಅಥವಾ ನನ್ನ ತವರು ಮನೆಯವರ ವಿರೋಧವಾಗಿ ನಿಮ್ಮ ಕರುಣಾಮಯ ಹಸ್ತವನ್ನು ನಾನೇ ಹಿಡಿದು ತಡೆಯಲೇ ಎಂದು ಹೇಳುತ್ತಾ ಮಿಸೆಸ್ ಸ್ಟ್ರಾಂಗಳು ಮಾತು ಮುಂದುವರಿಸುವ ಮಧ್ಯೆ ಮಿಸೆಸ್ ಮಾರ್ಥಲ್ ಹೇಮಳು ಅಡ್ಡ ಮಾತಾಡಿದಳು. ಅವಳು ಉದಾರ ಬುದ್ಧಿಯವರ ಔದಾರ್ಯಗಳನ್ನು ತಡೆ ಹಿಡಿಯುವ ಎಂದು ಮಾತುಗಳನ್ನು ಆಡುತ್ತಿದ್ದಾಗಲೇ ಅತ್ತೆಯು ಬಹು ಕೋಪದಿಂದ, ಹಿಂದೆ ಬೊಗಳಿದ್ದನ್ನೆಲ್ಲ ಪುನಃ ಬಿಚ್ಚಬೇಡ ಹುಚ್ಚಿ ಎಂದು ಅಂದುಬಿಟ್ಟಳು. ಆದರೆ ಮಿಸೆಸ್ ಮಾರ್ಥಲ್ ಹೇಮಳು ಯಾವುದನ್ನು ಗಣಿಸದೆ ಮುಂದುವರಿಸಿದಳು. ಕ್ರಮ ನ್ಯಾಯವಲ್ಲ, ಅದರಿಂದ ಡಾಕ್ಟರ್ನಿಗೆ ದುಃಖವಾದೀತೆಂಬುದನ್ನು ನೀನು ಗ್ರಹಿಸಿಲ್ಲ. ತಮ್ಮ ಸಂತೋಷದಿಂದ ಸಂತೋಷಕ್ಕಾಗಿ ಅವರು ಮಾಡಿರುವ ಉಪಕಾರವನ್ನು ನನ್ನ ಒತ್ತಾಯದಿಂದ ಹಿಂಸೆಯಿಂದ ಅವರು ಮಾಡಿರುವುದಾಗಿ ನನ್ನ ಮಗಳಾಗಿ ನೀನು ಹೇಳುತ್ತೀಯಲ್ಲ ದೇವರೇ ಅಂದಳು ಸಿಪಾಯಿ. ದೇವರೇ, ಅವಳ ನಾಲಿಗೆಯನ್ನು ಕತ್ತರಿಸಬೇಕು ಎಂದು ತನಗೆ ತಾನೇ ಅಂದುಕೊಂಡಳು ಈ ಮಾತನ್ನು ಕೇಳಿ ಅತ್ತೆ. ಅದಕ್ಕೆ ಮಿಸೆಸ್ ಸ್ಟ್ರಾಂಗಳು ಅಂದಳು, ಅಮ್ಮ ಸ್ವಲ್ಪ ಗ್ರಹಿಸಿ ನೋಡು, ಡಾಕ್ಟರ್ರ ಖರ್ಚಿನಲ್ಲಿ ಏನೇನೆಲ್ಲ ಸುಖ ಅನುಭವಿಸಿದ್ದೀರೆಂದು. ನೀನು ನನ್ನನ್ನು ಒಂದು ಗಾಳದಂತೆ ಉಪಯೋಗಿಸಿ ನನ್ನನ್ನು ಡಾಕ್ಟರರಿಗೆ ಮಾರಿ ಲಾಭ ಪಡೆದು ಅವರ ಕೃತಜ್ಞತೆಯನ್ನು ಇಂದು ಬಯಸುತ್ತಿರುವುದು ಯಾವ ಬುದ್ಧಿ? ಈ ಮಾತನ್ನು ಸಹಿಸಲಾರದೆ ಮಿಸೆಸ್ ಮಾರ್ಥಲ್ ಹೇಮಳು ಅಂದಳು, ಇವಳಿಗೆ ಬುದ್ಧಿ ಕಲಿಸಲು ನಾನೊಬ್ಬ ತುರ್ಕಿಯವಳಾಗಿರಬೇಕಿತ್ತು. ಈ ಮಾತಿಗೆ ಯಾರು ಉತ್ತರ ಕೊಡದಿದ್ದರೂ ಅತ್ತೆ ಸ್ವಲ್ಪ ಗಟ್ಟಿಯಾಗಿಯೇ ಅಂದಳು, ಹೌದು ಹೌದು, ನಿನ್ನಲ್ಲಿ ತುರ್ಕಿಯ ಸ್ವಭಾವವೇನೋ ಇದೆ. ನೀನು ಇಲ್ಲಿ ಇರಬಾರದಿತ್ತು. ನೀನು ತುರ್ಕಿಸ್ತಾನದಲ್ಲಿ ಇದ್ದಿದ್ದರೆ ಎಲ್ಲರಿಗೂ ಸುಖವಿತ್ತು. ಮಿಸೆಸ್ ಸ್ಟ್ರಾಂಗಳು ಅವಳ ಕಡೆ ಮಾತನ್ನು ಮುಂದುವರಿಸುತ್ತಾ ತಾಯಿಯನ್ನೇ ಕುರಿತು ದುಃಖದಿಂದ ಹೇಳಿದಳು. ನಾನು ನಿಮ್ಮೆಲ್ಲರಿಗಾಗಿಯೂ ನನ್ನ ಪ್ರಿಯ ಪತಿಗಾಗಿಯೂ ಸಹಿಸಿದ ಕಷ್ಟ ಬಿಗಿ ಹಿಡಿದ ಮನಸ್ಸು ಎಷ್ಟೆಂದು ಹೇಳಲಿ. ಮೊದಮೊದಲು ನಿಮ್ಮ ಆಸೆಗೆ ಮಿತಿಯುಂಟೆಂದು ಗ್ರಹಿಸಿ ಸುಮ್ಮನಿದ್ದೆ. ಆ ಮಿತಿಯು ಮೀರುತ್ತಾ ನಿನ್ನ ತಮ್ಮನನ್ನು ಇಂಡಿಯಾ ದೇಶಕ್ಕೆ ಕಳುಹಿಸುವ ದೊಡ್ಡ ಖರ್ಚನ್ನು ಮಾಡಿ ಕೊಟ್ಟು ನೋಡಿದ್ದಾಯಿತು. ಅಷ್ಟು ಮಾಡಿಯೂ ನಿಮ್ಮ ಎರಡು ಮುಖದ ವರ್ತನೆಯನ್ನು ನೀವು ಬಿಡಲಿಲ್ಲ. ಡಾಕ್ಟರರ ಬಂಧುಗಳು ಹಿತಚಿಂತಕರು ಎಂದು ಒಂದು ಮುಖದಿಂದ ತೋರಿಸುತ್ತಾ ಇನ್ನೊಂದರಿಂದ ಸ್ವಾರ್ಥವನ್ನು ಮಾತ್ರ ಸಾಧಿಸಿ ಸುಖಪಡತೊಡಗಿದಿರಿ. ಮಿಸ್ಟರ್ ವಿಕ್ಫೀಲ್ಡರು ಇತರ ಕೆಲವರು ನನ್ನನ್ನು ಕುರಿತು ದುರ್ನಡತೆಯವಳೆಂದು ಸಂಶಯ ಪಡಲು ಕಾರಣರೂ ನಿನ್ನ ಸಮೇತ ನನ್ನ ತವರು ಮನೆಯವರೇ ಆಗಿದ್ದಾರೆ. ಜೇಕ್ ಮಾಲ್ಡನನು ನಾನು ಬಾಲ್ಯದ ಸ್ನೇಹಿತರಾಗಿದ್ದುದರಿಂದ ಮಾತ್ರ ಡಾಕ್ಟರರ ಮನೆಯಲ್ಲಿ ಅವರು ನನ್ನೊಡನೆ ಅಷ್ಟು ಸಲಿಗೆಯಿಂದಿರಲು ಕಾರಣವಾಯಿತು. ಬಾಲ್ಯದಲ್ಲಿ ನನ್ನ ಮತ್ತು ಜೇಕ್ ಮಾಲ್ಡನನೊಡನೆ ಬಹಳ ಪ್ರೀತಿ ಇತ್ತು. ನಾವು ಪರಸ್ಪರ ಪತಿ ಪತ್ನಿಯರಾದರೂ ಆಗಬಹುದೆಂಬ ಭಾವನೆ ಆಗ್ಗೆ ಇದ್ದದ್ದು ನಿಜ. ಆದರೆ ನಾನು ಡಾಕ್ಟರರನ್ನು ಮದುವೆಯಾಗಿ ಅವರ ಜೊತೆಯಲ್ಲಿ ಧರ್ಮ ಮಾರ್ಗದ ಉತ್ತಮ ಜೀವನ ನಡೆಸಿ ಬಂದು ನನ್ನ ಬುದ್ಧಿ ಬೆಳೆದಾಗ ಬಾಲ್ಯದಲ್ಲಿ ನಾನು ತಿಳಿದಿದ್ದ ಅನುರಾಗ ಶಿಸ್ತಿಲ್ಲದ ಮನಸ್ಸಿನ ಅಂಧ ಉದ್ವೇಗ ಮಾತ್ರವೆಂದು ತಿಳಿಯಿತು. ನಾನು ಜೇಕ್ ಮಾಲ್ಡನ್ನನ್ನು ಮದುವೆಯಾಗಿದ್ದರೆ ನಮ್ಮ ಸಂಸಾರ ಖಂಡಿತವಾಗಿಯೂ ಸುಖವಾಗಿ ಸಾಗುತ್ತಿರಲಿಲ್ಲವೆಂದು ತಾರತಮ್ಯದ ಗಣನೆಯಿಂದ ಗೊತ್ತಾಗಿದೆ. ದಂಪತಿಗಳೊಳಗೆ ಮನೋಬುದ್ಧಿಗಳ ಸಾಮ್ಯವಿಲ್ಲದೆ ನಡೆಯುವ ವಿವಾಹ ವಿಷಮ ವಿವಾಹವೇ ಸರಿ ಎಂಬುದು ನನಗೆ ಖಚಿತವಾಗಿದೆ. ಈ ಅನುಭವಗಳ ಕಾರಣವಾಗಿ ಪತಿಯ ಮೇಲೆ ನನ್ನ ಪ್ರೇಮ ಶಿಲಾನಿರ್ಮಿತ ಭವನದಂತೆ ಭದ್ರವಾಗಿದೆ. ಹೀಗಿದ್ದರೂ ಲೋಕಾಪವಾದವು ಪತಿಯ ವರ್ತನೆಗಳಲ್ಲಿನ ಬದಲಾವಣೆಯೂ ನನ್ನನ್ನು ಹಿಂಸಿಸುತ್ತಿದ್ದುವು. ಈ ಹಿಂಸೆಯನ್ನು ನಿವಾರಿಸಿಕೊಳ್ಳಲು ತಕ್ಕದಾದ ಅವಕಾಶವನ್ನು ನಾನು ಹುಡುಕುತ್ತಿದ್ದೆನು. ಹಿಂದೊಂದು ದಿನ ನಾನು ಹಿಂದಿನಂತೆಯೇ ಪತಿಯೊಡನೆ ನನ್ನ ಕಷ್ಟಗಳನ್ನು ಹೇಳಿಕೊಂಡಿದ್ದೆನು. ಆದರೆ ಅನಂತರ ಹೇಳಿಕೊಳ್ಳಲು ಅವಕಾಶ ದೊರಕಲಿಲ್ಲ. ಪ್ರಾಯ ವಿದ್ಯೆ ಅನುಭವ ಎಲ್ಲದರಲ್ಲೂ ಎಳೆಯವಳಾದ ನಾನು ಪತಿಯಲ್ಲಿ ಯಾವ ಒಕ್ಕಣೆಗಳಿಂದ ನನ್ನ ಕಷ್ಟಗಳನ್ನು ಹೇಳಿಕೊಳ್ಳುವುದು, ಅವರ ಮನಸ್ಸಿನ ಯಾವ ಸ್ಥಿತಿಯಲ್ಲಿ ನನ್ನ ವಿಜ್ಞಾಪನೆಗಳನ್ನು ಒಪ್ಪಿಸುವುದು ಎಂದು ಮೊದಲಾಗಿ ಹೆದರುತ್ತಾ ದಿನಗಳನ್ನು ಕಳೆದೆನು. ಆದರೂ ನಾನು ಪತಿಯನ್ನು ಸಂಪೂರ್ಣ ನಂಬಿ ಬರುತ್ತಿರುವಾಗ ನನ್ನ ನಂಬಿಕೆಯನ್ನು ಬಹುವಾಗಿ ಪುಷ್ಟೀಕರಿಸಿರುವ ಉಯಿಲಿನ ವರ್ತಮಾನವನ್ನು ಕೇಳಿ ನನ್ನ ಮೊದಲಿನ ನಂಬಿಕೆ ಮತ್ತಷ್ಟು ದೃಢವಾಯಿತು. ಅಲ್ಲದೆ ಅವರ ಮೇಲೆ ನನ್ನ ಕೃತಜ್ಞತಾ ಭಾವಕ್ಕೂ ಗೌರವ ಮತ್ತು ಪ್ರೀತಿಗೂ ಮೇರೆ ಇಲ್ಲದೇ ಆಗಿದೆ. ಈಗ ಈ ವಿಧದ ಎಲ್ಲ ಭಾವನೆಗಳು ಜೊತೆ ಸೇರಿ ನನ್ನನ್ನು ದುಃಖ ಮಿಶ್ರಿತ ಆನಂದದಿಂದ ಬಾಧಿಸುತ್ತಿವೆ. ಆದ್ದರಿಂದ ಬಂಧು ಮಿತ್ರರಾದ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಮ್ಮೆಲ್ಲರ ಮರ್ಯಾದೆಗಾಗಿ ಜೀವನದ ಶಾಂತಿಗಾಗಿ ನನ್ನ ಹೃದಯದ ಭಾರವನ್ನು ಹಗುರಪಡಿಸಿಕೊಳ್ಳುವುದಕ್ಕಾಗಿ ಈ ಎಲ್ಲ ವಿಷಯಗಳನ್ನು ಹೇಳಿಕೊಂಡಿರುತ್ತೇನೆ ಎಂದು ಈ ಮಾತು ಮುಗಿಯುತ್ತಾ ಮಿಸೆಸ್ ಸ್ಟ್ರಾಂಗ್ಗಳು ಡಾಕ್ಟರರಿಗೆ ನಮಸ್ಕರಿಸಿ ಅವರನ್ನು ತಬ್ಬಿಕೊಂಡಳು. ಡಾಕ್ಟರರು ಆನಂದ ಬಾಷ್ಪ ಸುರಿಸುತ್ತಾ ಹೆಂಡತಿಯನ್ನು ಸಮಾಧಾನಪಡಿಸಿದರು. ಇಂಥ ಒಂದು ಮಹಾ ಸಂದರ್ಭವನ್ನು ಏರ್ಪಡಿಸಿ ಇಂಥ ಶಾಂತಿ ನೆಮ್ಮದಿಗಳನ್ನು ಆ ಸಂಸಾರದಲ್ಲಿ ನೆಲೆಗೊಳಿಸಿದ್ದುದು ಮಿಸ್ಟರ್ ಡಿಕ್ಕರ್ ಎಂದು ಅತ್ತೆಗೆ ಗೊತ್ತಾಯಿತು. ಎಲ್ಲರ ಎದುರಿನಲ್ಲೇ ಅತ್ತೆ ಮಿಸ್ಟರ್ ಡಿಕ್ಕರಿಗೂ ಮುತ್ತು ಕೊಟ್ಟು ಆಲಂಗಿಸಿ ಡಾಕ್ಟರರ ಸಂಸಾರಕ್ಕೆ ಒದಗಿದ್ದ ಶಾಂತಿಯಿಂದಲೂ ಇದಕ್ಕೆ ಮಿಸ್ಟರ್ ಡಿಕ್ಕರ ಕಾರ್ಯ ಸಾಧನೆಯ ಕಾರಣವಾದ್ದರಿಂದಲೂ ತನಗಾಗಿದ್ದ ಅಪಾರ ಆನಂದವನ್ನು ವ್ಯಕ್ತಪಡಿಸಿದಳು. ನಾನು ಅತ್ತೆಯು ನಮ್ಮ ಮನೆಗೆ ಹಿಂತಿರುಗಿ ಬರುವಾಗ ದಾರಿಯಲ್ಲಿ ಅತ್ತೆ ಅಂದುಕೊಂಡಳು, ಆ ಬುದಿ ಕತ್ತೆ ಸಿಪಾಯಿ ಒಬ್ಬಳಿಲ್ಲದಿದ್ದರೆ ಡಾಕ್ಟರರ ಸಂಸಾರವು ಸುಖವಾಗಿ ಸಾಗಿಕೊಂಡಿರುತ್ತಿತ್ತು. ಈ ರೀತಿಯ ಹಿಂಸಾ ಫಲವುಳ್ಳ ಪ್ರೇಮದಿಂದ ಅನೇಕ ತಾಯಿಯಂದಿರು ತಮ್ಮ ಮಕ್ಕಳನ್ನು ಆ ಮಕ್ಕಳ ಮದುವೆಯಾದ ನಂತರವೂ ಸಾಕುವೆಂದು ಗ್ರಹಿಸಿ ವರ್ತಿಸುತ್ತಾರೆ. ತಮ್ಮನ್ನು ಹೆರಬೇಕು ಹೆತ್ತು ಸಾಕಬೇಕು ಎಂದು ಯಾವ ಶಿಶುವೂ ಹೇಳಿದ್ದಿಲ್ಲ. ತಾವು ಮಕ್ಕಳನ್ನು ಹೆತ್ತದ್ದೇ ಒಂದು ಮಹದುಪಕಾರವೆಂದು ಮಕ್ಕಳು ಸದಾ ತಿಳಿದಿರಬೇಕೆಂದು ಪ್ರೇಮದ ಹೆಸರಲ್ಲಿ ಹಿಂಸೆ ಕೊಡುವಂಥ ಇಂಥ ತಾಯಂದಿರು ಊರಿನಲ್ಲಿ ಕಡಿಮೆಯಾದಷ್ಟೂ ಊರಿಗೆ ಉಪಕಾರ ಎಂದು. ಅತ್ತೆಯ ಮಾತಿಗೆ ನಾನೇನೂ ಉತ್ತರ ಕೊಡಲಿಲ್ಲ. ನನ್ನ ಮನಸ್ಸಿನಲ್ಲೇ ಶಿಸ್ತಿಲ್ಲದ ಮನಸ್ಸಿನ ಅಂಧ ಉದ್ವೇಗ, ಮನೋಬುದ್ಧಿಗಳ ಸಾಮ್ಯವಿಲ್ಲದೆ ಆಗುವ ವಿವಾಹವು ವಿಷಮ ವಿವಾಹ, ನನ್ನ ಪ್ರೇಮವು ಶಿಲಾನಿರ್ಮಿತ ಭವನದಂತೆ ಭದ್ರವಾಗಿದೆ ಎಂಬ ಮಿಸೆಸ್ ಸ್ಟ್ರಾಂಗ್ಗಳ ಮಾತುಗಳು ಅವುಗಳ ಮತಿತಾರ್ಥವೂ ಎಡೆಬಿಡದೆ ಅಲೆಯಂತೆ ಎದ್ದು ಮಾಯವಾಗುತ್ತಿದ್ದವು. ಈ ವಿಧದಲ್ಲಿ ನಾವು ಆಲೋಚಿಸುತ್ತಾ ಸ್ವಾಗತವಾಗಿ ಹೇಳಿಕೊಳ್ಳುತ್ತಾ ಹಿಮ ಮುಚ್ಚಿದ್ದ ರಸ್ತೆಯಲ್ಲೇ ನಡೆದು ರಸ್ತೆಯಲ್ಲಿದ್ದ ಅರೆ ತೇವದ ತರಗೆಲೆಗಳನ್ನು ಬೂಟ್ಸಿನ ಅಡಿಗೆ ಅಂಟಿಸಿಕೊಂಡು ಮನೆಗೆ ತಲುಪಿದೆವು. ಇದೇ ಸಮಯದಲ್ಲಿ ಭೂಮಿಯನ್ನೂ ನಮ್ಮನ್ನೂ ತಂಪುಗೊಳಿಸಲು ಬಂದಂತೆ ರಾತ್ರಿಯ ತಂಗಾಳಿಯು ಮೃದುವಾಗಿ ಬೀಸುತ್ತಿತ್ತು. 45 ಮುಗಿಯಿತು.